50 languages. 27 27 في الفندق الوصول هوتيل نلي آغمنا لديكم غرفة شاغرة؟ ನಿಮ್ಮ ಹೋಟೆಲ್ನಲ್ಲಿ ಒಂದು ಕೊಠಡಿ ಖಾಲಿ ಇದೆಯಾ? لقد قمت بحجز غرفة. ನಾನು ಒಂದು ಕೊಠಡಿಯನ್ನು ಕಾಯ್ದಿರಿಸಿದ್ದೇನೆ. اسمي مولر. ನನ್ನ ಹೆಸರು ಮಿಲ್ಲರ್. احتاج الى غرفة مفردة. ನನಗೆ ಒಂಟಿ ಹಾಸಿಗೆ ಇರುವ ಕೋಣೆ ಬೇಕು. احتاج الى غرفة مزدوجة. ನನಗೆ ಜೋಡಿ ಹಾಸಿಗೆ ಇರುವ ಕೋಣೆ ಬೇಕು. كم سعر الغرفة في الليلة؟ ಈ ಕೋಣೆಗೆ ಒಂದು ರಾತ್ರಿಗೆ ಎಷ್ಟು ಹಣ ಆಗುತ್ತದೆ? اريد غرفة مع حمام. ನನಗೆ ಸ್ನಾನದ ಮನೆ ಇರುವ ಕೋಣೆ ಬೇಕು. اريد غرفة مع دوش. ನನಗೆ ಶವರ್ ಇರುವ ಕೋಣೆ ಬೇಕು. ಅಯುಮ್ಕಿನುನಿ ರುಯ್ಯತುಲ್ ಗುರ್ಫ. ನಾನು ಕೊಠಡಿಯನ್ನು ಒಮ್ಮೆ ನೋಡಬಹುದೇ? ಹಲ್ ಲದೈಕುಮ್ ಮಿರ್ಆಬ್. ಇಲ್ಲಿ ಹತ್ತಿರದಲ್ಲಿ ಗ್ಯಾರೇಜ್ ಇದೆಯೇ? ಹಲ್ ಲದೈಕುಮ್ ಖಿಜಾನತು ಅಮಾನತ್. ಇಲ್ಲಿ ಒಂದು ತಿಜೋರಿ ಇದೆಯೇ? هل لديكم جهاز فاكس؟ إلي فاكس ميشين إيديه؟ لا بأس، سأخذ الغرفة. سري، نانو إي كوتدي أنو تجدو كولو التيني. إليك المفاتيح. بيغد كايغل أنو تجدو كولي. هذه أمتعتي. ಇಲ್ಲಿ ನನ್ನ ಪೆಟ್ಟಿಗೆಗಳಿವೆ. متى موعد الافطار؟ ಬೆಳಗಿನ ತಿಂಡಿ ಎಷ್ಟು ಹೊತ್ತಿಗೆ ದೊರೆಯುತ್ತದೆ? متى موعد الغداء؟ ಮಧ್ಯಾಹ್ನದ ಊಟ ಎಷ್ಟು ಹೊತ್ತಿಗೆ ದೊರೆಯುತ್ತದೆ? متى موعد العشاء؟ ಸಂಜೆಯ ಊಟ ಎಷ್ಟು ಹೊತ್ತಿಗೆ ದೊರೆಯುತ್ತದೆ?